ನಾವು ಏನು ಬೇರೆ ಕುರಿಗಳಿಗೆ ಏನು ಮೇವನ್ನು ಕೊಡ್ತೀವೋ, ದಾಣಿ ಮಿಶ್ರಣ ಕೊಡ್ತೀವೋ ಅಷ್ಟೇ ಕೊಟ್ಟರೆ ಸಾಕು. ಇವರು ಯಾವುದೇ ಅದಕ್ಕೆ ಬೇಕಾಗಿರ್ತಕ್ಕಂತ ಅವು ಇಂಜೆಕ್ಷನ್ಸ್ ಆಗಲಿ ನಾವು ಹಾರ್ಮೋನ್ಸ್ ಅಂತ ಹೇಳ್ತೀವಿ ಅಂತದನ್ನ ಯಾವುದನ್ನು ಕೂಡ ಅವಶ್ಯಕತೆ ಇಲ್ಲ. ಮತ್ತೆ ಇದನ್ನು ಕೊಟ್ಟು ಮತ್ತೆ ಒಂದು 8 ತಿಂಗಳವರೆಗೆ ಅಂದ್ರೆ ಸುಮಾರು 1 ವರ್ಷದವರೆಗೆ ಅವರಿಗೆ ಸಾಕಿಬಿಟ್ರೆ ಕನಿಷ್ಠ ಅಂದ್ರೂ 30 ಕೆಜಿ ಬರುತ್ತೆ. ಮತ್ತೆ ಆ ಸಾಕಿದ ಖರ್ಚು ಎಲ್ಲವನ್ನು ತೆಗೆದು ಒಂದು ಕುರಿಯಿಂದ 3-3.5 ಸಾವಿರ ರೂಪಾಯಿ ಲಾಭ ಬರುತ್ತೆ. ಮತ್ತೆ ಅವರು ನೀವು ಹೇಳಿದ ಹಾಗೆ ವಾಮಮಾರ್ಗದಲ್ಲಿ ಯಾವ್ದಾದ್ರು ಅವರು ಈ ಹಾರ್ಮೋನ್ಗಳು ಅಥವಾ ಬೇರೆ ಯಾವ್ದಾದ್ರು ಕೊಟ್ಟು ಕೊಪ್ಪಸಕ್ ಹೋದ್ರು ಅವ್ರಿಗೇನು ತೂಕದಲ್ಲಿ ತುಂಬಾ ವ್ಯತ್ಯಾಸ ಆಗೋದಿಲ್ಲ. ಜೊತೆಗೆ ವ್ಯತ್ಯಾಸ ಆಗೋದ್ರ ಜೊತೆಗೆ ಅವಳಿಗೆ ರೋಗ ರುಜಿನಗಳು ತುತ್ತಾಗಬಹುದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸಾರ್ವಜನಿಕ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಈ ನಿಟ್ಟಿನಲ್ಲಿ ಖಂಡಿತ ನಮ್ಮ ರೈತಾಪಿಗಳು ಈ ಒಂದು ಮಾರ್ಗವನ್ನು ಹಿಡಿಬಾರ್ದು ಅಂತ ನಾನು ಹೇಳ್ತೀನಿ. ಒಳ್ಳೇದು ಡಾಕ್ಟ್ರೆ, ತಾವು ಹೇಳದಾಗೆ ಕುರಿ ಸಾಕ್ಲಿಕ್ಕೆ ಮೊದಲು ನಾವು ಕೊಟ್ಟಿಗೆಗೇನೆ ಹೆಚ್ಚಿಗೆ ಖರ್ಚು ಮಾಡೋದು ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಆಹಾರ ಪೋಷಕಾಂಶಗಳನ್ನು ಸರಿಯಾದ ನಿರ್ವಹಣೆ ಮಾಡದೇ ಇರೋದು ಮತ್ತೆ ಕಾಲಕಾಲಕ್ಕೆ ಲಸಿಕೆ ಕೊಡಿಸದೇ ಇರೋದು, ಇದರಿಂದ ನಮಗೆ ಅದು ನಷ್ಟ ಆಗಬಹುದೇ ವಿನಃ ನಾವು ಪ್ರಥಮವಾಗಿ ಹೆಚ್ಚಿಗೆ ಖರ್ಚು ಮಾಡದೆ ಒಂದು ಸಣ್ಣ ಸರಳವಾದ ಕೊಟ್ಟಿಗೆ ಕಟ್ಕೊಂಡು ತಾವು ಹೇಳದಂಗೆ ಹೆಚ್ಚು ಮಳೆಯಲ್ಲಿ ನೆನೆದೇ ಇರೋ ಹಾಗೆ ನಾವು ಕುರಿಗಳನ್ನು ನೋಡಿಕೊಂಡು ಕಾಲಕಾಲಕ್ಕೆ ನಾವೇ ಮನೆಯಲ್ಲೇ ದಾನಿ ಮಿಶ್ರಣ ಮಾಡಿಕೊಂಡು ಮತ್ತೆ ಸುತ್ತಮುತ್ತ ಅವುಗಳನ್ನು ಓಡಾಡಿಸಿಕೊಂಡು ಸೊಪ್ಪು ತದೆ ತಿನ್ನಿಸಿಕೊಂಡು ಕಾಲಕಾಲಕ್ಕೆ ಪಶುವೈದ್ಯರ ಹತ್ರ ಲಸಿಕೆ ಕೊಡಿಸಿಕೊಂಡು ರೋಗ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳೋದ್ರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಪಡೆಯಲಿಕ್ಕೆ ಒಂದು ಉತ್ತಮವಾದ ಪಶು ಸಂಗೋಪನೆ ಅಂತ ಹೇಳ್ಬೋದಾ ಡಾಕ್ಟ್ರೆ? ಖಂಡಿತ ಹೇಳಬಹುದು. ಇಷ್ಟೆಲ್ಲ ಮಾಹಿತಿ ನೀಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೊಟ್ಟಿಗೆಯಲ್ಲಿ ವೈಜ್ಞಾನಿಕ ಕುರಿ ಮತ್ತು ಮೇಕೆ ಸಾಕಾಣಿಕೆ ಈ ಕುರಿತು ಶಿವಮೊಗ್ಗದ ಪಶು ವೈದ್ಯಕೀಯ ಮಹಾವಿದ್ಯಾಲಯದ ಡಾಕ್ಟರ್ ಕೆಸಿ ವೀರಣ್ಣ ಅವರೊಡನೆ ಸಂದರ್ಶನ ಕೇಳಿದಿರಿ. ಈಗ ಒಂದು ಪರಿಸರ ಗೀತೆ. ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳು ಗುಡ್ಡದಲ್ಲಿ ಕಾಗೆ ಒಂದು ಇದನಲುಬಿದೆಯಲ್ಲ, ಇದನಲುಬಿದೆಯಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ. ಇಲ್ಲದ ಕಾನನವು ಮಕ್ಕಳು ಇಲ್ಲದ ಮನೆಯಂತೆ, ಕಾಡು ಇಲ್ಲದ ನಾಡೆಲ್ಲ ದೇವರ ಇಲ್ಲದ ಗುಡಿಯಂತೆ, ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದುಕಣ್ಣ, ಆಸರೆ ನೀಡುವ ಗಿಡ ಮರ ಮುರಿವುದು ಯಾತರ ಬದುಕಣ್ಣ, ಬಟ್ಟ ಬಯಲಿನ ಸುಟ್ಟ ಸುಡುಗಾಡಲೇನಿದೆ ಸೊಗಸಣ್ಣ, ಏನಿದೆ ಸೊಗಸಣ್ಣ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಮನುಜನ ಸ್ವಾರ್ಥದ ಕಣ್ಣಿಗೆ ಮರಗಳು ಉರುಳಿದವಲ್ಲ, ಬೋಳು ಗುಡ್ಡದಲ್ಲಿ ಕಾಗೆ ಒಂದು ಇದನಲುಬಿದೆಯಲ್ಲ, ಇದನಲುಬಿದೆಯಲ್ಲ, ಬೇಸಿಗೆ ಬೇಗೆ ಬಂದಿಲ್ಲ ಕಾಡಿಚ್ಚಲು ಕಾಡು ಸುಡಲಿಲ್ಲ, ಕಾಡಿಚ್ಚಲು ಕಾಡು ಸುಡಲಿಲ್ಲ, ಈ ಮನುಜನಿಂದ ಬರಿದಾಯ್ತಲ್ಲ. ಇದುವರೆಗೂ ಪರಿಸರ ಗೀತೆ ಕೇಳಿದಿರಿ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ವರದಲ್ಲಿ ಸಂಪತ್ತಿಗೆ ಸವಾಲ್ ಚಿತ್ರದ ಒಂದು ಗೀತೆಯನ್ನ ಕೇಳೋಣ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೈ ಅರೆ ಹೈ ಅರೆ ಹೈ ಅರೆ ಹೈ ಗುಣದಲ್ಲಿ ನೀವು ಉಪಕಾರಿ ಮಾನವಗೆ ನೀ ಸಹಕಾರಿ, ಗುಣದಲ್ಲಿ ನೀವು ಉಪಕಾರಿ ಮಾನವಗೆ ನೀ ಸಹಕಾರಿ, ಕಸವನ್ನೇ ತಿಂದರು ಕೊನೆಗೆ ಹಾಲನ್ನೇ ನೀಡುವೆ ನಮಗೆ, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಹಾಲನ್ನು ಕುಡಿದ ಜನರು ವಿಷವನ್ನೇ ಕಕ್ಕುತ್ತಲಿಹರು, ಸದಾ ರೋಷ ಸದಾ ದ್ವೇಷ ಅದಕ್ಕೆ ಹೀಗಿದೆಯೇ ದೇಶ, ಯಾರೇ ಕೂಗಾಡಲಿ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರಹೈ ಅರಹೈ ಅರಹೈ ಅರಹೈ ಮಾನವನದಕ್ಕಿಂತ ಕೀಳು, ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ, ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ, ಇದೇ ನೀತಿ ಇದೇ ರೀತಿ. ರೈತ ಬಾಂಧವರೇ, ಇಲ್ಲಿಗೆ ನಮ್ಮ ಇಂದಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.